ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-2521-5253. ಇನ್ನೀಗ ಕೃಷಿ ಮಾಹಿತಿ. ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಮತ್ತು ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಭಿನ್ನ ಸಾಧನೆ ಮಾಡಿದ ಸೃಜನಶೀಲ ರೈತರು ಮತ್ತು ರೈತ ಮಹಿಳೆಯರಿಂದ ಈ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಸಾಲಿನಿಂದ ಕೃಷಿನಲ್ಲಿ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸುವಂಥ ದೃಷ್ಟಿಯಿಂದ, ಹಾಗೆಯೇ ಮಹಿಳೆಯರನ್ನು ಕೃಷಿಯತ್ತ ಆಕರ್ಷಿಸೋದಕ್ಕೆ ಪ್ರತ್ಯೇಕವಾಗಿ ರೈತ ಮಹಿಳೆಯರಿಗೋಸ್ಕರನೇ ಕೃಷಿ ಪಂಡಿತ ಪ್ರಶಸ್ತಿಗಳನ್ನು ನೀಡೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆದ್ದರಿಂದ ರೈತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿಗಳನ್ನು ಸಲ್ಲಿಸೋದರ ಮುಖಾಂತರ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯೋದಕ್ಕೆ ಕೋರಲಾಗಿದೆ. ಈ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸೋದಕ್ಕೆ July 22 ಕೊನೆಯ ದಿನಾಂಕ ಆಗಿರುತ್ತೆ. ಅರ್ಜಿ ನಮೂನೆ ಜೊತೆಗೆ ಅರ್ಜಿ ಜೊತೆಯಲ್ಲಿ ಸಲ್ಲಿಸಬೇಕಾದಂಥ ದಾಖಲಾತಿಗಳು, ಸ್ಪರ್ಶದಕ್ಕೆ ಇರುವಂಥ ಅರ್ಹತೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸೋದಕ್ಕೆ ಕೋರಲಾಗಿದೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಹದಮಳೆಯಾಗಿ ಭೂಮಿ ಸಿದ್ಧತೆ ಮಾಡಿಕೊಂಡಿರುವಂಥ ಖುಷ್ಕಿ ಜಮೀನುಗಳಲ್ಲಿ ತೊಗರಿಯನ್ನು ಬಿತ್ತನೆ ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ತೊಗರಿ ಬಹಳ ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆ. ಇದನ್ನು ರಾಗಿ, ನೆಲಗಡಲೆ ಮತ್ತು ಮುಸ್ಕಿನ ಜೋಳದ ಬೆಳೆ ಜೊತೆಯಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಪೂರ್ಣ ಬೆಳೆಯಾಗೂ ಕೂಡ ಇದನ್ನು ಬೆಳಕಬಹುದು. ಇದರಿಂದ ಉತ್ತಮವಾದಂಥ ಇಳುವರಿಯನ್ನು ನಾವು ಪಡ್ಕೋಬಹುದು. ತೊಗರಿಯನ್ನು ನಾವು ಮೇ ತಿಂಗಳಿನಿಂದ ಜುಲೈ ತಿಂಗಳವರೆಗೂ ಕೂಡ ಬಿತ್ತನೆ ಮಾಡ್ಕೋಬಹುದು. ಮುಂಚಿತವಾಗಿ ಬಿತ್ತನೆ ಮಾಡಿದಾಗ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲೆಲ್ಲಿ ಉತ್ತಮ ಮಳೆಯಾಗಿ ಬಿತ್ತನೆಗೆ ಭೂಮಿ ಸಿದ್ಧತೆ ಆಗಿರುತ್ತೋ ಅಂತಹ ಕಡೆಗಳಲ್ಲಿ ಹದ ನೋಡಿಕೊಂಡು ಬಿತ್ತನೆ ಮಾಡ್ಕೋಬಹುದು. ತೊಗರಿನಲ್ಲಿ ಒಂದು ಉತ್ತಮವಾದಂಥ ಗುಣ ಇದೆ. ಅದೇನು ಅಂದರೆ, ಈ ತೊಗರಿ ಬೆಳೆಯನ್ನು ಮುಂಚಿತವಾಗಿ ಅಥವಾ ತಡವಾಗಿ ಬಿತ್ತನೆ ಕೈಗೊಂಡಾಗಲೂ ಕೂಡ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಮೊಗ್ಗು ಮತ್ತು ಹೂವಿನ ಒಂದು ಹಂತಕ್ಕೆ ತಲುಪುತ್ತೆ. ಆಗ ಆಯಾ ಅವಧಿಗೆ ತಕ್ಕಂತೆ ಸಸ್ಯದ ಬೆಳವಣಿಗೆ ಆದಂತೆ ಬೆಳೆಯಿಂದ ಹೂವು ಮತ್ತು ಕಾಯಿಯನ್ನು ನಾವು ಪಡಿಬಹುದು. ಆದರೆ ಮುಂಚಿತವಾಗಿ ಅಂದರೆ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಸುಮಾರು 3-4 ಈ ಬೆಳೆಯ ಬೆಳವಣಿಗೆಗೆ ಕಾಲಾವಕಾಶ ದೊರೆಯೋದ್ರಿಂದ ಈ ಅವಧಿನಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ತೊಗರಿ ಗಿಡಗಳು ಬೆಳೆದಿರ್ತವೆ. ಅದಕ್ಕೆ ಅನುಗುಣವಾಗಿ ಹೂವು ಮತ್ತು ಕಾಯಿಗಳು ಬೆಳೆಯಿಂದ ದೊರೆತು ಸಕಾಲಿಕವಾಗಿ ಮಾರುಕಟ್ಟೆಗೆ ಹಸಿರು ತರಕಾರಿಯಾಗಿ ಈ ತೊಗರಿ ಕಾಯಿಯನ್ನು ತರೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಒಳ್ಳೆಯ ಬೆಲೆ ಸಿಗೋದಕ್ಕೆ ಸಹಾಯವಾಗುತ್ತೆ. ತೊಗರಿ ಬೆಳೆ ಲಾಭದಾಯಕ ಆಗುತ್ತೆ. ತೊಗರಿ ಬೆಳೆಗೆ ಮುಖ್ಯವಾಗಿ ಸಕಾಲಿಕವಾಗಿ ಸೂಕ್ತ ಸಸ್ಯ ಸಂರಕ್ಷಣೆ ಕೈಗೊಳ್ಳೋದ್ರ ಮೂಲಕ ನಾವು ತಗಲಬಹುದಾದಂಥ ಕಾಯಿ ಕೊರೆಯುವಂಥ ಹುಳುಗಳನ್ನು ಹತೋಟಿ ಮಾಡಿದರೆ ಗರಿಷ್ಠ ಪ್ರಮಾಣದ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಬಿತ್ತನೆಗೆ ಸೂಕ್ತವಾದಂಥ ಹದ ದೊರೆತ ಕೂಡಲೇ ರೈತ ಬಾಂಧವರು ಆದಷ್ಟು ಮುಂಚಿತವಾಗಿ ತೊಗರಿಯನ್ನು ಬಿತ್ತನೆ ಮಾಡೋದಕ್ಕೆ ಕೋರಲಾಗಿದೆ. ತೊಗರಿಯನ್ನು ನೆಲಗಡಲೆ ಬೆಳೆಯಲ್ಲಿ ಪ್ರತಿ 8 2 ಮಿಶ್ರ ಬೆಳೆಯಾಗಿ ಬೆಳೆಯೋದು ಒಂದು ಉತ್ತಮವಾದಂಥ ಬೆಳೆ ಪದ್ಧತಿ. ತೊಗರಿ ಬೆಳೆ ಇಡುವಂಥ ಜಮೀನನ್ನು 2-3 ಆಳವಾಗಿ ಉಳುಮೆ ಮಾಡಿಕೊಂಡು ಹಸನು ಮಾಡಿಕೊಂಡು ಬಿತ್ತನೆಗೆ 3 ಮುಂಚಿತವಾಗಿ ಎಕರೆಗೆ 3 ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆಗೆ ಶಿಫಾರಸು ಮಾಡಿದಂಥ ಸುಧಾರಿತ ತಳಿಗಳನ್ನೇ ಬಳಸ್ಕೋಬೇಕು. ಎಕರೆಗೆ 5-6 ಬಿತ್ತನೆ ಬೀಜವನ್ನು ನಾವು ಪೂರ್ಣ ಬೆಳೆಗೆ ಬಳಸ್ಕೋಬೇಕು. 200 ರೈಸೋಬಿಯಂ ಜೀವಾಣು ಗೊಬ್ಬರ, 200 ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರದಿಂದ ಈ ಬೀಜವನ್ನು ನಾವು ಉಪಚರಿಸಬೇಕಾಗತ್ತೆ. ಈ ಜೀವಾಣುಗಳನ್ನು ಲೇಪಿಸಿ ನೆರಳಿನಲ್ಲಿ ಆರಿಸಿದ ನಂತರ ಬಿತ್ತನೆಗೆ ಬಳಸ್ಕೋಬೇಕು. ಬಿತ್ತನೆ ಸಮಯದಲ್ಲಿ ಪ್ರತಿ ಎಕರೆಗೆ 10 ಸಾರಜನಕ, 20 ರಂಜಕ ಮತ್ತು 10 ಪೊಟ್ಯಾಷ್ ಪೋಷಕಾಂಶವನ್ನು ಕೊಡಬೇಕಾಗತ್ತೆ. ಜೊತೆಗೆ 8 ಗಂಧಕ, 6 ಸತು ಪೋಷಕಾಂಶವನ್ನು ಕೂಡ ನಾವು ಒದಗಿಸ್ಬೇಕಾಗತ್ತೆ. ಮುಖ್ಯವಾಗಿ ಸಾಲಿನಲ್ಲೇ ಬಿತ್ತನೆ ಮಾಡ್ಕೋಬೇಕು. ಜೀವಾಣು ಗೊಬ್ಬರವನ್ನು ಲೇಪಿಸಿ ತಯಾರು ಮಾಡಿಟ್ಕೊಂಡಂಥ ಬಿತ್ತನೆ ಬೀಜವನ್ನು 3-4 ಅಂತರದ ಸಾಲಿನಲ್ಲಿ ಬೀಜದಿಂದ ಬೀಜಕ್ಕೆ ಅರ್ಧಾಡಿ ಅಂತರ ಇರೋ ರೀತಿಯಲ್ಲಿ ಬೀಜವನ್ನು ನಾವು ಒಂದಗಲಕ್ಕಿಂತ ಜಾಸ್ತಿ ಆಳಕ್ಕೆ ಬೀಳದಂತೆ ಇಳಿಜಾರಿಗೆ ಅಡ್ಲಾಗಿ ಇರೋ ರೀತಿಯಲ್ಲಿ ನಾವು ಬಿತ್ತನೆಯನ್ನು ಮಾಡ್ಕೋಬೇಕಾಗತ್ತೆ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಮಾಹಿತಿಯನ್ನು ಕೇಳುತ್ತಿದ್ದೀರಿ. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾಗಿ ಉಳುಮೆ ಮತ್ತು ಭೂಮಿ ಸಿದ್ಧತೆ ಕುರಿತು ನಿವೃತ್ತ ಕೃಷಿ ಅಧಿಕಾರಿಗಳಾದ ಜಿ ದೇವರಾಜಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಪುನಃ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ಇದುವರೆಗೆ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ರಸವಾರ್ತೆಯನ್ನು ಕೇಳಲಿದ್ದೀರಿ. 6:51 ಅಮೃತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ ಕಾಮನಬಿಲ್ಲು ವಾಹಿನಿಯ ಸಹಪ್ರಸಾರದಲ್ಲಿ. 7:45 ತಾಳಮದ್ದಲೆ ಎಂಬ ಬೆರಗಿನ ಲೋಕ, ಈ ಬಗ್ಗೆ ಮಾತನಾಡುತ್ತಾರೆ ದತ್ತಾತ್ರೇಯ ಗಾವಂಕರ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 9:05 ಕ್ಷಿತಿಜ, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಲೇಖಕಿ ಜಿವಿ ಜಯಾ ರಾಜಶೇಖರ್, ನಿರ್ಮಾಣ ಮತ್ತು ಪ್ರಸ್ತುತಿ ಡಾಕ್ಟರ್ ನಿರ್ಮಲಾ ಸಿ ಎಲಿಕಾರ್. 10:05 ನಾಟಕ 14 ವರ್ಷಗಳ ನಂತರ ಪ್ರಸಾರವಾಗಲಿದೆ. ರಚನೆ ಸೇವಂತಿ ಡಿ ರಾಯ್, ನಿರ್ದೇಶನ ಎಚ್ ಎಸ್ ಸರಸ್ವತಿ. 10:35 ತೂಗು ಮಂಚ ಚಿತ್ರಗೀತೆಗಳನ್ನು ಕೇಳದಿದ್ದೀರಿ. 11:00 ಚಿತ್ರಗೀತೆಗಳು ಮುಂದುವರಿಯಲಿದೆ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.